ಬಿಳಿ ಬಣ್ಣದಿರುತ್ತದೆ ಈ ತಿರುಳು. ಇದರಲ್ಲಿ ಬಹಳಷ್ಟು ಪೋಷಕಾಂಶಗಳು ಅಡಗಿರುತ್ತದೆ. ಸಾಮಾನ್ಯವಾಗಿ ಜನರು ಇದನ್ನು ಸೇವಿಸಲು ಇಷ್ಟಪಡುವುದಿಲ್ಲ, ಯಾಕಂದ್ರೆ ಅವರಿಗೆ ಇದ್ರ ಬಗ್ಗೆ ಪರಿಚಯ ಇರುವುದಿಲ್ಲ, ಅರಿವು ಇರುವುದಿಲ್ಲ. ಅದಕ್ಕೋಸ್ಕರ ಇದನ್ನು ಸೇವಿಸಲು ಇಷ್ಟಪಡುವುದಿಲ್ಲ. ಆದರೆ ಇದನ್ನು ಕೆಲವರು ತರಕಾರಿಯಾಗಿ ಸೇವಿಸ್ತಾರೆ. ಈಗ ಕೆಲವರು ಯಾರು ಒಂದು 100ರಲ್ಲಿ 1-5% ಅನ್ಕೊಳ್ಳಿ. ಈಗ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಭಾಗಗಳಲ್ಲಿ ಈಗ ಇಡ್ಲಿ ಅಥವಾ ದೋಸೆ ಮಾಡ್ಲಿಕ್ಕೆ ಕೆಲವರು ಬಳಸಬಹುದು, ಹಾಗೆ ಸಂಡಿಗೆ ಮಾಡ್ಲಿಕ್ಕೆ ಬಳಸ್ತಾರೆ. ಸಿಪ್ಪೆ ಸಿಪ್ಪೆನ ವಾಟರ್ ಮೆಲನ್ ರಿಂಡ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ದಿಂಡು ಅಂತೀವಲ್ಲ, ಅದನ್ನ ಅದು ಅವರು ದೋಸೆ ಮಾಡುವಾಗ ಅದು ಹಾಕುವಾಗ ಉದ್ದಿನ ಬೆಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಬಹುದು ಈ ತರ ಅಂತ ಆ ಕಡೆ ಸ್ವಲ್ಪ ಮಟ್ಟಿಗೆ ಬಳಸ್ತಾರೆ. ಆದ್ರೆ ಇದರಲ್ಲೂ ಸಹ ಪೌಷ್ಟಿಕಾಂಶಗಳು ಇರೋದ್ರಿಂದ, ಅಂದ್ರೆ ಇದರಲ್ಲಿ ವಿಟಮಿನ್ ಸಿ ಅಂಶ ಇದೆ, ಪಿರಿಡಾಕ್ಸಿನ್ ಅಂಶ ಇದೆ, ಹಾಗೆ ಇದರಲ್ಲಿ ಕೆಲವು ಪ್ರಮಾಣದಲ್ಲಿ ಶಕ್ತಿನೂ ಇದೆ, ಕ್ಯಾಲರಿ ಪ್ರಮಾಣನು ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಪೋಷಕಾಂಶಗಳು ಏನೇನು ಅಂತ ಸ್ವಲ್ಪ ಹೇಳ್ತಾರೆ ವಿವರವಾಗಿ. ವಿವರವಾಗಿ ಹೇಳ್ಬೇಕಂದ್ರೆ ಇದರಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಜೀವಸತ್ವ ಸಿ ಇರುತ್ತದೆ, ಹಾಗೆ B6 ಅಂತ ಹೇಳಿದೆ, ಪಿರಿಡಾಕ್ಸಿನ್ ಎನ್ನುವ ಒಂದು ವಿಟಮಿನ್ ಇರುತ್ತೆ, ಹಾಗೆ ಇದರಲ್ಲಿ ಕ್ಯಾಲರಿ ಪ್ರಮಾಣನೂ ಇರುತ್ತೆ. ಇದರಲ್ಲಿ ನಮ್ಗೆ ಶರ್ಕರ ಪಿಷ್ಟ ಏನಿದೆ ಅಲ್ಲ, ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ನಾರಿನ ಅಂಶ ಕಡಿಮೆ ಪ್ರಮಾಣದಲ್ಲೇ ಇರುತ್ತೆ. ಆದ್ರೆ ಈ ಬೇರೆ ಪೌಷ್ಟಿಕಾಂಶಗಳು ಇರೋದ್ರಿಂದ, ಹಾಗೆ ಇದರಲ್ಲಿ ಸಿಟ್ರುಲಿನ್ ಎಂಬ ಅಮೈನೋ ಆಮ್ಲ ಇದರಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಅದಕ್ಕೆ ಇದನ್ನು ಸಹ ವೇಸ್ಟ್ ಮಾಡೋದ್ರ ಬದಲು, ಕಸದ ಬುಟ್ಟಿಗೆ ಹಾಕೋ ಬದಲು, ಅಥವಾ ಇದನ್ನು ಸಹ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಇದನ್ನು ಸಹ ಬಳಸ್ಕೋಬಹುದು, ಆಹಾರ ರೂಪದಲ್ಲಿ ಬಳಸಬಹುದು. ಮುಖ್ಯವಾಗಿ ಈಗ ಈ ಕಲ್ಲಂಗಡಿ ಹಣ್ಣಾಗಬಹುದು ಅಥವಾ ಸಿಪ್ಪೆಯಿಂದ ಆಗಬಹುದು, ಯಾವ್ಯಾವ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಕೋಬಹುದು ಅಂತೀರಿ? ಈಗ ಮೌಲ್ಯವರ್ಧಿತ ಉತ್ಪನ್ನ ಯಾವಾಗ ಹೇಳ್ತೀವಿ ಅಂದ್ರೆ, ಈಗ ಯಾವಾಗ ನಾವು ಆಹಾರದ ರೂಪ ಬದಲಾವಣೆ ಮಾಡಿದಾಗ, ಅಂದ್ರೆ ನಾವು ಸಂಸ್ಕರಣೆ ಮಾಡಿದಾಗ, ಆಹಾರ ಸಂಸ್ಕರಣೆ ಮಾಡಿದಾಗ ಅದಕ್ಕೆ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಫೈನಲ್ ಬರುವಂತಹ ಪ್ರಾಡಕ್ಟ್ ಗೆ ಪೋಷಕಾಂಶಗಳ ಮೌಲ್ಯವನ್ನು ಹೆಚ್ಚಿಸುವಂತ ಆಹಾರದ ಮೌಲ್ಯವನ್ನು ಹೆಚ್ಚಿಸುವಂತಕ್ಕೆ ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಈಗ ಕಲ್ಲಂಗಡಿ ಹಣ್ಣಲ್ಲೂ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು. ಈಗ ಮೊಟ್ಟ ಮೊದಲಾಗಿ ತಮಗೆಲ್ಲ ತಿಳಿದಿರೋ ಹಾಗೆ ತಿರುಳಿಂದ ಜ್ಯೂಸ್ ಮಾಡುವಂತಹದ್ದು ರಸ ತೆಗಿಬಹುದು. ಈಗ ಇದನ್ನ ಈಗ ಬರೇ ತಿರುಳು ಹಾಕಿ ರಸ ಮಾಡೋದ್ರ ಬದಲು ತಿರುಳು 1 kg ತಗೊಂಡು, ಹಾಗೆ ಸಕ್ಕರೆ ಇದಕ್ಕೆ 1 kg ಬೆರೆಸಿ, ನಿಂಬೆಹಣ್ಣು 1-3 ನಿಂಬೆಹಣ್ಣು ವರ್ಗೂ ಹಾಕಿ, ಇದಕ್ಕೆ ನೀರು 1-4 liters ಸೇರಿಸಿದ್ರೆ ಒಂದು ಒಳ್ಳೆಯ ಒಂದು ಕಲ್ಲಂಗಡಿ ಹಣ್ಣಿನ ತಿರುಳಿನ ಒಂದು ರಸ ಆಗುತ್ತೆ. ಇದು ರುಚಿಗೂ ಚೆನ್ನಾಗಿರುತ್ತೆ. ಸೊ ಇದು ನಮ್ಗೆ 1 kg ತಿರುಳಿಂದ ನಮ್ಗೆ 1-25 glass ರಷ್ಟು ಜ್ಯೂಸ್ ಸಿಗುತ್ತೆ. ಇದು ಒಂದು ಉತ್ಪನ್ನ. ಅದೇ ರೀತಿಯಾಗಿ ಈಗ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಚಾಟ್ ಮಸಾಲಾ ಹಾಕಿ ತಿನ್ನೋದಂತೂ ಎಲ್ಲರೂ ಅದೇ ತರ ಮಾಡೋದು. ಈಗ ಅದು ಈಗ ಜ್ಯೂಸ್ ಮಾಡುವಾಗನೆ ಈ ತರ ಜ್ಯೂಸ್ ಮಾಡಿ ಸ್ವಲ್ಪ ಕಲ್ಲಂಗಡಿ ಹಣ್ಣಿನ ಪೀಸ್ಗಳು ನಮ್ಗೆ ಮೇಲೆ ಬೇಕು ಅಂದ್ರೆ ಆ ತರನು ಮಾಡ್ಕೋಬಹುದು. ಆದ್ರೆ ಸಿಪ್ಪೆಯಲ್ಲಿ ಸಾಕಷ್ಟು ಪದಾರ್ಥಗಳನ್ನ ಮಾಡಬಹುದು. ಅಂದ್ರೆ ಮುಖ್ಯವಾಗಿ ಸಿಪ್ಪೆಯಿಂದ ಏನೇನು ಪದಾರ್ಥಗಳನ್ನು ತಯಾರು ಮಾಡಬಹುದು ಅಂತೀರಿ? ಈಗ ಮೌಲ್ಯವರ್ಧಿತ ಉತ್ಪನ್ನಗಳು ಈಗ ಸಿಪ್ಪೆಯಿಂದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಹಲ್ವಾ ಮಾಡಬಹುದು, ಅದೇ ರೀತಿಯಾಗಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಕ್ಯಾಂಡಿ ಮಾಡಬಹುದು, ಹಾಗೆ ಜ್ಯಾಮ್ ಮಾಡಬಹುದು, ಉಪ್ಪಿನಕಾಯಿ ಮಾಡಬಹುದು, ಹಾಗೆ ಚಟ್ನಿ ಸಹ ಮಾಡಬಹುದು. ಈಗ ಹಲ್ವಾ ಅಂತ ತಾವು ಹೇಳಿದ್ರಿ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಹಲ್ವಾ ಅಂತ ಅಂದು, ಇದನ್ನ ಹೇಗೆ ಮಾಡ್ಕೋಬಹುದು ಅಂತೀರಿ? ಈಗ ಈ ಹಲ್ವಾ ಮಾಡ್ಲಿಕ್ಕೆ ಹೇಗೆ ಅಂದ್ರೆ, ಈಗ ತಾವೆಲ್ಲ ನಿಮ್ಮ ಮನೆಗಳಲ್ಲಿ ಈಗ ಕ್ಯಾರೆಟ್ ಹಲ್ವಾ ಅಂತ ಸಾಮಾನ್ಯವಾಗಿ ಮಾಡ್ತಾ ಇದ್ದೀನ. ಈಗ ಕ್ಯಾರೆಟ್ ಹಲ್ವಾ ಮಾಡುವಾಗ ಈಗ ಕ್ಯಾರೆಟ್ ಹಲ್ವಾ ರೇಟ್ ಜಾಸ್ತಿ ಆಗಿರುತ್ತೆ, ಅಂತ ಟೈಮಲ್ಲಿ ಈ ಸೀಸನ್ ಇರುತ್ತೆ, ಅಂತದ್ರಲ್ಲಿ ಈ ಸಿಪ್ಪೆ ಅಷ್ಟೇ ತಗೊಂಡು ಹಲ್ವಾ ಮಾಡಬಹುದು. ಹೇಗ್ ಮಾಡಬಹುದು ಅಂದ್ರೆ, ಈಗ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇರುತ್ತೆ ಅಲ್ಲ, ಅದು ಈಗ ಹಸಿರು ಭಾಗ ಇದೆ ಅಲ್ಲ, ಚಾಕುಯಿಂದ ಅಥವಾ ಪೀಲರ್ ಇಂದ ತೆಗಿಬೇಕು, ಎರ್ದು ಬಿಡ್ಬೇಕು ಮೇಲಿಂದ. ಯಾಕೆಂದ್ರೆ ಸ್ವಲ್ಪ ಏನಾದ್ರು ಒಗ್ಗರಂಶ ಇರಬಹುದು ಅಂತ, ಅದೇನಂತ ನಮ್ಮ ಲಿಮಿಟ್ ಕ್ರಾಸ್ ಆಗಿಲ್ಲ, ಅದು ಅದ್ರಲ್ಲಿ ಅಷ್ಟೇನು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಆದ್ರೂ ಈಗ ಟೇಸ್ಟ್ಗೋಸ್ಕರ ಈಗ ಅದ ಮೇಲಿನ ಹಸಿರಿನ ಸಿಪ್ಪೆ ಏನಿದೆ ಅಲ್ಲ ಅದನ್ನು ತೆಗ್ದ್ಬಿಡ್ಬೇಕು. ನಂತರ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದೆ ಅಲ್ಲ, ಅದನ್ನ ತುರಿದು ಇಟ್ಕೋಬೇಕು. ಹಾಗೆ ಇದಕ್ಕೆ ಸಕ್ಕರೆ 1 kg ಬೇಕಾಗುತ್ತೆ, ಹಾಲು 1 liter. ಅಂದ್ರೆ ನಾನು ಜಾಸ್ತಿ ಪ್ರಮಾಣ ಮಾಡೋದನ್ನ ಹೇಳ್ತಾ ಇದ್ದೀನಿ, 1 kg ಸಿಪ್ಪೆಗೆ. ನೀವು ಬೇಕಂದ್ರೆ 1/2 kg ಮಾಡ್ಕೋಬಹುದು ಅಥವಾ 1/4 kg ಸಹ ಮಾಡ್ಕೋಬಹುದು. ಹಾಲು 2 liter ಬೇಕಾಗುತ್ತೆ, ಏಲಕ್ಕಿ 10 grams, ಗೋಡಂಬಿ 50 grams, ಒಣದ್ರಾಕ್ಷಿ 50 grams, ಆಮೇಲೆ ತುಪ್ಪದಲ್ಲಿ ಒಗ್ಗರಣೆಗೆ ಹಾಕ್ಲಿಕ್ಕೆ ಅಂತ ಸ್ವಲ್ಪ ಒಂದು ಲವಂಗ, ಚಕ್ಕೆ 1 gram,

ಅಲ್ಲಿನೂ ಆಹಾರ ತಜ್ಞರು ಇರ್ತಾರೆ, ಆಹಾರ ತಜ್ಞರು ಇರ್ತಾರೆ, ಅವರು ನಮ್ಮ ಹತ್ರ ಇನ್ಫಾರ್ಮೇಶನ್ ತಗೊಂಡು ಕೊಡಬಹುದು. ಒಟ್ಟಿಗೆ ನಮ್ಮ ಗ್ರಾಮೀಣ ಮಹಿಳೆಯರು ಇದ್ರ ಪ್ರಯೋಜನ ಪಡ್ಕೋಬಹುದು, ಪ್ರಯೋಜನ ಪಡಿಬಹುದು, ಹಾಗೂ ಇದು ಪೌಷ್ಟಿಕಾಂಶಗಳು ಒಳ್ಳೆಯ ಪ್ರಮಾಣದಲ್ಲಿ ಇರೋದ್ರಿಂದ ಇದನ್ನು ಬಳಸಬಹುದು. ತುಂಬಾ ಸಂತೋಷ ಡಾಕ್ಟರ್ ಶಂಶಾದ್ ಬೇಗಂ ಅವರೇ, ತಾವಿದುವರೆಗೂ ನಮ್ಮ ರೈತ ಮಹಿಳೆಯರಿಗೆ ರೈತ ಬಾಂಧವರಿಗೆ ಈ ಕಲ್ಲಂಗಡಿ ಹಣ್ಣಿನ ತಿರುಳು ಮತ್ತು ಸಿಪ್ಪೆಯಿಂದ ತಯಾರಿಸಬಹುದಾದಂಥ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಲ್ಲಂಗಡಿ ಹಣ್ಣು ಮತ್ತು ಸಿಪ್ಪೆ ಮೌಲ್ಯವರ್ಧನೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಶಂಶಾದ್ ಬೇಗಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ತೆಂಗನ್ನು ಬಾರಿಸುವಂತಹ ಮುಖ್ಯವಾದ ಕೀಟಪೇಟೆಗಳಲ್ಲಿ ಕಪ್ಪುತಲೆ ಹುಳು ಕೂಡ ಬಹಳ ಮುಖ್ಯವಾದಂಥದ್ದು. ಕಪ್ಪುತಲೆ ಹುಳು ತೆಂಗಿನ ಗರಿಗಳ ತಳಭಾಗದಲ್ಲಿ ದಟ್ಟವಾದ ಬಲೆ ಒಳಗಡೆ ಸೇರಿಕೊಂಡು ತೆಂಗಿನ ಗರಿಯ ಹಸಿರು ಭಾಗವನ್ನು ಕೆರೆದು ತಿನ್ನುತ್ತೆ. ಈ ರೀತಿ ಕೆರೆದು ತಿನ್ನೋದ್ರಿಂದ ಗರಿಗಳ ಮೇಲೆ ಒಣಹುಲ್ಲಿನ ಬಣ್ಣದ ಮಚ್ಚೆಗಳು ಉಂಟಾಗ್ತವೆ. ಆನಂತರ ಈ ಮಚ್ಚೆಗಳು ಹರಡ್ತವೆ, ಇಡೀ ಗರಿಗಳು ಒಣಗ್ತವೆ. ಈ ಕಪ್ಪುತಲೆ ಹುಳುವಿನ ಬಾಧೆ ಕೆಳಗಿನ ಗರಿಗಳಿಂದ ಪ್ರಾರಂಭವಾಗಿ ಆನಂತರ ಮೇಲಿನ ಗರಿಗಳಿಗೆ ಹರಡುತ್ತೆ. ತೀವ್ರ ಬಾಧೆಗೊಳಗಾದಂಥ ಮರದಲ್ಲಿ ನಾವು ಸುಟ್ಟಂತೆ ಕಾಣುವಂಥ ಗರಿಗಳನ್ನು ದೂರದಿಂದ ಕಾಣಬಹುದು. ಈ ಒಂದು ಕಪ್ಪುತಲೆ ಹುಳುವಿನ ನಿರ್ವಹಣಾ ಕ್ರಮಗಳಿಗೆ ಬಂದರೆ, ಈ ಒಂದು ಕೀಟದ ಬಾಧೆ ಇನ್ನೂ ಪ್ರಾರಂಭದ ಒಂದು ಹಂತದಲ್ಲಿದ್ದಾಗ, ಅಂದರೆ ತೋಟದ ಹೊರ ವಲಯದ ಮರಗಳ ಕೆಲವೇ ಗರಿಗಳಲ್ಲಿ ಮಾತ್ರ ಕಂಡುಬಂದಾಗ, ಅಂತಹ ಗರಿಗಳನ್ನು ಕತ್ತರಿಸಿ ಸುಡೋದ್ರಿಂದ ಕೀಟ ಹರಡದನ್ನು ತಡೆಗಟ್ಟಬಹುದು. ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ಈ ಕಪ್ಪುತಲೆ ಹುಳುಗಳು ಹರಡೋದನ್ನು ತಪ್ಪಿಸಬಹುದು. ಈ ಕಪ್ಪುತಲೆ ಹುಳು ಮರಿ ಹಂತದಲ್ಲಿದ್ದಾಗ ಗೋನಿಯೋಜಸ್ ನೆಫಾಂಡಿಟಿಸ್ ಅಥವಾ ಬ್ರಕಾನ್ ಬ್ರವಿಕಾರ್ನಿಸ್ ಎಂಬ ಪರೋಪಜೀವಿಗಳನ್ನು ಪ್ರತಿ ಕೀಟಬಾಧಿತ ಮರಕ್ಕೆ ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಸುಮಾರು 12-15 ಪ್ರತಿ 15 ದಿನಗಳಿಗೊಮ್ಮೆ ಈ ಗೋನಿಯೋಜಸ್ ನೆಫಾಂಡಿಟಿಸ್ ಅಥವಾ ಬ್ರಕಾನ್ ಬ್ರವಿಕಾರ್ನಿಸ್ ಪರೋಪಜೀವಿಗಳನ್ನು ಕನಿಷ್ಠ 4 ಬಿಡುಗಡೆ ಮಾಡಬೇಕಾಗತ್ತೆ. ಚಿಕ್ಕ ಮರಗಳಾದರೆ ಸಿಂಪರಣೆ ಸಾಧ್ಯವಾಗುತ್ತೆ. ಇದಕ್ಕಾಗಿ ನಾವು 15 ml ಮೊನೊಕ್ರೋಟೋಫಾಸ್ ಕೀಟನಾಶಕವನ್ನು 10 L ನೀರಿನಲ್ಲಿ ಬೆರೆಸಿಕೊಂಡು ಗರಿಗಳು ಸಂಪೂರ್ಣ ಒದ್ದೆಯಾಗೋ ರೀತಿಯಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. 7-8 ಮೇಲ್ಪಟ್ಟಂಥ ಮರಗಳಿಗೆ ಕೀಟನಾಶಕವನ್ನು ನಾವು ಬೇರಿನ ಮೂಲಕ ಕೊಡಬೇಕಾಗತ್ತೆ. ಇದಕ್ಕಾಗಿ ನಾವು ಕಿರು ಬೆರಳಿನ ಗಾತ್ರದ ಕೆಂಪಾಗಿರುವಂಥ ಒಂದು ಬೇರನ್ನು ಆಯ್ಕೆ ಮಾಡ್ಕೋಬೇಕು. ಆ ಬೇರಿನ ತುದಿಯನ್ನು ಓರೆಯಾಗಿ ಕತ್ತರಿಸಬೇಕಾಗತ್ತೆ. ಆಮೇಲೆ 4 cm ಅಗಲ, 15 cm ಉದ್ದದ ಪಾಲ್ತೀನ್ ಚೀಲವನ್ನು ತೆಗೆದುಕೊಂಡು, 10 ಒಳಗಿನ ಮರ ಆದರೆ 7.5 ml ಮೊನೊಕ್ರೋಟೋಫಾಸ್ ಕೀಟನಾಶಕವನ್ನು ತೆಗೆದುಕೊಂಡು ಅಷ್ಟೇ ಪ್ರಮಾಣದ ನೀರನ್ನು ಬೆರೆಸಿ ಕತ್ತರಿಸಿದಂಥ ಬೇರನ್ನು ಈ ಒಂದು ಕೀಟನಾಶಕದ ಒಳಗಡೆ ಸರಿಯಾಗಿ ಮುಳುಗೋ ರೀತಿಯಲ್ಲಿ ಇಟ್ಟು ಪಾಲ್ತೀನ್ ಚೀಲವನ್ನು ಕಟ್ಟಬೇಕಾಗತ್ತೆ. ಅದೇ 10 ಮೇಲ್ಪಟ್ಟ ಮರಗಳಾದರೆ ನಾವು 10 ml ಈ ಮೊನೊಕ್ರೋಟೋಫಾಸ್ ಕೀಟನಾಶಕವನ್ನು ಆ ಒಂದು ಪಾಲ್ತೀನ್ ಚೀಲದಲ್ಲಿ ಇಟ್ಟು ಬೇರುಗಳಿಗೆ ಉಣಿಸಬೇಕಾಗತ್ತೆ. ಸಾಮಾನ್ಯವಾಗಿ ಈ ಒಂದು ಮೊನೊಕ್ರೋಟೋಫಾಸ್ ಕೀಟನಾಶಕವನ್ನು 24 ಒಳಗಾಗಿ ಬೇರುಗಳು ಹೀರಿಕೊಳ್ತವೆ. ಹಾಗೆ ಬೇರುಗಳು ಹೀರಿಕೊಳ್ಳದೇ ಇದ್ದರೆ ಬೇರೆ ಒಂದು ಸೂಕ್ತ ಬೇರನ್ನು ಆಯ್ಕೆ ಮಾಡಿಕೊಂಡು ಈ ನಾವು ಮೊದಲು ಹೇಳಿದ ರೀತಿಯಲ್ಲೇ ಈ ಮೊನೊಕ್ರೋಟೋಫಾಸ್ ಕೀಟನಾಶಕದ ಉಪಚಾರವನ್ನು ಕೈಗೊಳ್ಳಬೇಕಾಗತ್ತೆ. ಬೇರ್ನಿಂದ ಹೀರಲ್ಪಟ್ಟಂಥ ಕೀಟನಾಶಕ ಶೀಘ್ರವಾಗಿ ಈ ಗರಿಗಳಿಗೆಲ್ಲ ವ್ಯಾಪಿಸೋದ್ರಿಂದ ಈ ಗರಿಗಳನ್ನು ತಿಂದಂಥ ಈ ಕಪ್ಪುತಲೆ ಹುಳುವಿನ ಮರಿ ಹುಳುಗಳು ಸಾಯ್ತವೆ. ಇಲ್ಲಿ ನಮ್ಮ ರೈತ ಬಾಂಧವರು ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು. ತೆಂಗಿನ ಮರಕ್ಕೆ ಕೀಟನಾಶಕವನ್ನು ಉಪಚರಿಸಿದ ಕನಿಷ್ಠ 3 ಕಾಯಿಗಳನ್ನು ಎಳನೀರಿಗಾಗಲಿ ಅಥವಾ ಅಡುಗೆಗಾಗಲಿ ಉಪಯೋಗಿಸಬಾರ್ದು. ಮತ್ತು ಒಂದು ವೇಳೆ ಈ ರೀತಿ ಉಪಚಾರ ಕೊಡೋದಕ್ಕಿಂತ ಮುಂಚೆ ನಾವು ಬಳಸಬಹುದಾದಂಥ ಈ ಕಾಯಿಗಳನ್ನು ಎಳನೀರನ್ನು ಕಿತ್ತಮೇಲೇ ಈ ಉಪಚಾರಕ್ಕೆ ನಾವು ಮರವನ್ನು ಒಳಪಡಿಸಬೇಕಾಗತ್ತೆ. ಈ ಮೊದಲೇ ಹೇಳಿದಾಗೆ ತೆಂಗಿನ ಮರಕ್ಕೆ ಕೀಟನಾಶಕವನ್ನು ಉಪಚಾರ ಮಾಡಿದ ಕನಿಷ್ಠ 3 ಆ ಕಾಯಿಗಳನ್ನು ಎಳನೀರಿಗಾಗಲಿ ಅಥವಾ ಅಡುಗೆಗಾಗಲಿ ನಾವು ಉಪಯೋಗಿಸಬಾರ್ದು. ಈ ತೆಂಗಿನ ಇಳುವರಿ ಕಡಿಮೆ ಆಗೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಕೀಟಪೀಡೆಗಳ ಹಾವಳಿ ಕೂಡ ಬಹಳ ಮುಖ್ಯವಾದಂಥದ್ದು, ಜೊತೆಗೆ ಹಲವಾರು ರೋಗಗಳು ಕೂಡ ಬರ್ತವೆ. ಈ ಎಲ್ಲ ತೊಂದರೆಗಳಲ್ಲಿ ಈ ನುಸಿ ಪೀಡೆ ಬಹಳ ಮುಖ್ಯವಾದಂಥದ್ದು. ನುಸಿ ಒಂದು ಕೀಟ ಅಲ್ಲ, ಇದೇ ಒಂದು ವಿಶಿಷ್ಟ ವರ್ಗಕ್ಕೆ ಸೇರಿದಂಥ ಜೀವಿ. ಕೀಟಗಳಿಗೆ 6 ಕಾಲುಗಳು ಅಂದರೆ 3 ಜೊತೆ ಕಾಲುಗಳಿದ್ರೆ, ಈ ಒಂದು ನುಸಿಗಳಿಗೆ 8 ಕಾಲುಗಳು ಅಂದರೆ 4 ಜೊತೆ ಕಾಲುಗಳಿರ್ತವೆ. ಮುಖ್ಯವಾಗಿ ಇವು ರಸ ಹೀರುವಂಥ ಜೀವಿಗಳು. ಈ ನುಸಿಗಳು ಎಳೆಯದಾದ ತೆಂಗಿನಕಾಯಿಗಳ ತೊಟ್ಟಿನ ಹತ್ತಿರ ಇರುವಂಥ ಪುಷ್ಪ ಪಾತ್ರೆಯ ಒಳಗಡೆ ಸೇರಿಕೊಂಡು ರಸವನ್ನು ಹೀರ್ತವೆ. ಕಾಯಿ ಬಲ್ತಂತೆಲ್ಲ ರಸ ಹೀರಲ್ಪಟ್ಟ ಮೃದುವಾದ ಅಂಗಾಂಶಗಳು ಪುಷ್ಪ ಪಾತ್ರೆಯಿಂದ ಹೊರಗಡೆ ಬರ್ತವೆ. ಮೊದಲಿಗೆ ತ್ರಿಭುಜಾಕಾರ